ಭತ್ತದ ಪೈರಿನ ಬೇರನ್ನು ಶೇಕಡ 1 ಸತುವಿನ ಸಲ್ಫೇಟ್ ಅಥವಾ ಸತುವಿನ ಆಕ್ಸೈಡ್ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡುವಂಥದ್ದು ಬೇರುಗಳನ್ನು. ನಾಲ್ಕನೇದು ಬಂದು ಬೋರಾನ್. ಬೋರಾನು ಕೂಡ ಬಹಳ ಪ್ರಮುಖವಾದಂಥ ಲಘು ಪೋಷಕಾಂಶ. ಸುಣ್ಣದ ಹೀರುವಿಕೆನ ಇದು ಹೆಚ್ಚು ಮಾಡುತ್ತೆ. ಮತ್ತು ಸಸ್ಯ ಚೋದಕಗಳ ಸಾಗಾಣಿಕೆಯಲ್ಲೂ ಸಹ ಪಾತ್ರ ವಹಿಸುತ್ತೆ. ಕೋಶ ವಿಭಜನೆಗೂ ಬಹಳ ಅವಶ್ಯಕವಾಗಿ ಬೇಕಾಗಿರುತ್ತೆ. ಪಿಷ್ಟ ಮತ್ತು ಸರ್ಕರೆ ಸಾಗಾಣಿಕೆಯಲ್ಲೂ ಸಹ ಬಹಳ ಪ್ರಮುಖವಾದ ಪಾತ್ರವನ್ನು ಬೋರಾನು ವಹಿಸುತ್ತೆ. ಮತ್ತು ಪರಾಗ ರೇಣುಗಳ ಬೆಳವಣಿಗೆ ಮತ್ತು ಕಾರ್ಯಾಚರಣೆಗೆ ಬಹಳ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಇದು ಬಹಳ ಪ್ರಮುಖವಾದಂಥ ಕೆಲಸ ಬೋರಾನ್ದು. ಮತ್ತು ಆಹಾರ ಮತ್ತು ನೀರು ಕೊಳವೆ ರಚನೆಯಲ್ಲೂ ಸಹ ಇದು ಬೇಕಾಗಿದೆ. ಯಾವುದೇ ಒಂದು ಗಿಡ ತಗೊಂಡ್ರೂ ಅದರಲ್ಲಿ ಎರಡು ರೀತಿ ಕೊಳವೆ ಇರುತ್ತೆ. ಒಂದು ಆಹಾರನ ಸಪ್ಲೈ ಮಾಡೋದು, ಒಂದು ನೀರನ್ನು ಸಪ್ಲೈ ಮಾಡುವಂಥದ್ದು. ಝೈಲಮ್ ಮತ್ತು ಫ್ಲೋಯಮ್ ಅಂತ ಕರಿತೀವಿ. ಅದರ ಬೆಳವಣಿಗೆ ಅದರ ರಚನೆಯಲ್ಲೂ ಸಹ ಬೋರಾನು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಕೊರತೆ ಯಾವಾಗ ಉಂಟಾಗುತ್ತೆ ಅಂದರೆ ಆಮ್ಲೀಯ ಅಗ್ನಿಶಿಲೆಯಿಂದ ಜನಿಸಿದ ಮಣ್ಣು ಅಂದರೆ ಆಮ್ಲೀಯ ಮಣ್ಣಲ್ಲಿ ಹೆಚ್ಚಾಗಿರುತ್ತೆ. ಅತಿಯಾಗಿ ಕೊಚ್ಚಿ ಹೋದಂಥ ಮರಳು ಮಣ್ಣಲ್ಲಿ, ಮತ್ತು ಸುಣ್ಣಕಲ್ಲು ಮತ್ತು ಕಾರ್ಬೊನೇಟ್ ಅತಿಯಾಗಿರುವಂಥ ಮಣ್ಣಲ್ಲಿ, ನೀರಾವರಿ ನೀರಿನಲ್ಲಿ ಬೋರಾನ್ ಅತಿ ಕಡಿಮೆ ಇದ್ದಾಗ ಸಹ ಇದ್ರ ಕೊರತೆ ಉಂಟಾಗುತ್ತೆ. ಸಾವಯವ ವಸ್ತು ಕಡಿಮೆ ಇರುವಂಥ ಮಣ್ಣಲ್ಲಿ ಬೋರಾನ್ ಕೊರತೆ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಕೊರತೆ ಲಕ್ಷಣ ಏನು ಅಂದರೆ ತೀವ್ರಗತಿಯಲ್ಲಿ ವಿಭಜನೆ ಹೊಂದುತ್ತಿರುವ ಕಾಂಡದ ತುದಿಯಲ್ಲಿ ಕೊರತೆ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಜೀವಕೋಶಗಳು ಸತ್ತು ಹೋಗ್ತವೆ, ನೀರು ಕೊಳವೆಗಳ ಮಾರ್ಪಾಟು ಆಗಿರೋದಿಲ್ಲ, ಮತ್ತು ಎಲೆಕೋಸಿನಲ್ಲಿ ಎಲೆಗಳು ಮಂದವಾಗಿ ತಿರುಚಿಕೊಳ್ತವೆ, ಮುಟ್ಟಿದರೆ ಮುರಿದು ಹೋಗುವಂಥ ರೀತಿ ಆಗಿರುತ್ತೆ. ಕಾಂಡದ ಮಧ್ಯಭಾಗ ಪೊಳ್ಳಾಗಿ ಕೊಳೆಯುತ್ತಾ ಹೋಗುತ್ತೆ. ಇದನ್ನೇ ಕಾಂಡದ ಮಧ್ಯ ಕೊಳೆತ ಅಂತ ಕೂಡ ನಾವು ಕರಿತೀವಿ. ಸೊ ಇದ್ರ ಕೊರತೆ ನೀಗಿಸ್ಲಿಕ್ಕೆ ಏನು ಮಾಡಬೇಕು ಅಂದರೆ ಎಲೆಗಳ ಮೇಲೆ ಬೋರಾಕ್ಸ್ ಅಥವಾ ಬೋರಿಕ್ ಆಮ್ಲನ ಶೇಕಡ 0.2 ಸಿಂಪರಣೆ ಅಂದರೆ 2 ಗ್ರಾಮ್ 1 ಲೀಟ್ರ್ಗೆ ಹಾಕ್ಕೊಂಡು ಸಿಂಪರಣೆ ಮಾಡುವಂಥದ್ದು ಮಾಡ್ಬೋದು. ಮಣ್ಣಿಗೆ ಬೋರಾಕ್ಸ್ ಎಕರೆಗೆ 1-2 ಕೆಜಿ ಸೇರಿಸೋವಂಥದ್ದು, ಮತ್ತು ಹೆಚ್ಚು ಸಾವಯವ ವಸ್ತುನ ಮಣ್ಣಿಗೆ ಸೇರಿಸೋದ್ರಿಂದ ಬೋರಾನ್ ಕೊರತೆಯನ್ನು ನಾವು ಕಡಿಮೆ ಮಾಡಬಹುದು. ಆನಂತರ ಬರುವಂಥದ್ದು ತಾಮ್ರ. ತಾಮ್ರ ಸಸ್ಯಗಳ ಉಸಿರಾಟ ಕ್ರಿಯೆಯನ್ನು ನಿಯಂತ್ರಿಸುತ್ತೆ. ಪತ್ರಹರಿತ ತಯಾರಿಕೆಯಲ್ಲೂ ಸಹ ಇದು ಪರೋಕ್ಷವಾಗಿ ಭಾಗ ವಹಿಸುತ್ತೆ. ಹೂಗಳು ಉದುರೋದನ್ನು ತಡೆಗಟ್ಟುತ್ತೆ, ಮತ್ತು ಅನೇಕ ಕಿಣ್ವಗಳ ಕಾರ್ಯದಲ್ಲಿ ಇದು ಸಹಭಾಗಿ ಆಗಿರುತ್ತೆ. ಇದರ ಕೊರತೆ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂದರೆ ಎಲೆಗಳ ಅಂಚಿನಲ್ಲಿ ಹಸಿರು ಬಣ್ಣ ಕಳ್ಕೊಂಡು ಒಣಗ್ತಾ ಹೋಗ್ತವೆ. ಎಲೆಗಳು ನೀಲಿಯುಕ್ತ ಹಸಿರು ಬಣ್ಣವನ್ನು ತಡೆದು ಮುಟ್ಟುರಿಕೊಳ್ತವೆ. ಮತ್ತು ಗಿಡಗಳು ಹೂ ಬಿಡೋದಿಲ್ಲ. ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಎಲೆಗಳು ತಿಳಿ ಹಸಿರು ಬಣ್ಣವನ್ನು ತಾಳಿ ಬೆಳವಣಿಗೆ ಕುಂಠಿತವಾಗುತ್ತೆ, ಮತ್ತು ಎಲೆಗಳು ಬಾಡಿಬಿಟ್ಟು ಉದುರೋಗ್ತವೆ. ನಿಂಬೆ ಜಾತಿ ಗಿಡಗಳಲ್ಲಿ ಎಲೆಯ ಅಂಚುಗಳು ಮುಟ್ಟರ್ಕೊಂಡು ಕೆಳಕ್ಕೆ ಬಾಗ್ತವೆ. ತೀವ್ರ ಕೊರತೆಯಾದಾಗ ಹಣ್ಣಿನ ಮೇಲೆ ಕೆಂಪು ಅಥವಾ ಕಂದು ಕಲೆಗಳು ಉಂಟಾಗುತ್ತೆ. ಇದರ ಕೊರತೆ ನೀಗಿಸ್ಲಿಕ್ಕೆ ಹೆಕ್ಟೇರ್ಗೆ 1 ಕೆಜಿಯಂತೆ ತಾಮ್ರದ ಸಲ್ಫೇಟನ್ನು ಮಣ್ಣಿಗೆ ಸೇರಿಸುವಂಥದ್ದು ಅಥವಾ ಶೇಕಡ 0.25 ತಾಮ್ರದ ಸಲ್ಫೇಟ್ನ ಸಿಂಪರಣೆ ಮಾಡುವಂಥದ್ದನ್ನು ಮಾಡ್ಬೋದು. ಇನ್ನೊಂದು ಮಾಲಿಬ್ಡಿನಮ್. ಇದು ಕೂಡ ಬಹಳ ಪ್ರಮುಖವಾದಂಥ ಲಘು ಪೋಷಕಾಂಶ. ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವಂಥದ್ದು. ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಸಾರಜನಕ ಸ್ಥಿರೀಕರಣ ಮಾಡುವಂಥ ಕ್ರಿಯೆಯಲ್ಲಿ ಇದು ಬಹಳ ಪ್ರಮುಖವಾದಂಥ ಪಾತ್ರನ ವಹಿಸುತ್ತೆ. ಮತ್ತು ನೈಟ್ರೇಟ್ ರಿಡಕ್ಟೇಸ್ ಕಿಣ್ವದ ಚಟುವಟಿಕೆಯಲ್ಲೂ ಸಹ ಇದು ಪಾತ್ರ ವಹಿಸುತ್ತೆ. ಸಸ್ಯಗಳ ಉಸಿರಾಡುವಿಕೆ ಕ್ರಿಯೆಯಲ್ಲಿ ಪಾತ್ರ ವಹಿಸುತ್ತೆ. ಕೊರತೆ ಲಕ್ಷಣಗಳು ಯಾವ ರೀತಿ ಕಾಣ್ತವೆ ಮಾಲಿಬ್ಡಿನಮ್ದು ಅಂದರೆ ಎಲೆಗಳು ತಿಳಿ ಹಸಿರು ಅಥವಾ ಹಳದಿ ಬಣ್ಣವನ್ನು ಹೊಂದಿ ನರಗಳ ಮಧ್ಯಂತರ ಭಾಗ ಹಳದಿಯಾಗುತ್ತೆ. ಚಿಕ್ಕ ನರಗಳು ಸಹ ಹಳದಿಯಾಗಬಹುದು, ಮತ್ತು ಅಂಚುಗಳು ಒಳಭಾಗಕ್ಕೆ ಮುದುರ್ಕೊಳ್ಬೋದು, ಮತ್ತು ಕ್ಷಯಿಸಿದ ಭಾಗಗಳು ತುದಿಯಲ್ಲಿ ಕಂಡುಬರುತ್ತೆ, ಅಂದರೆ ಸುಟ್ಟಂಗಾಗಿರುವಂಥ ಭಾಗಗಳು ತುದಿಯಲ್ಲಿ ಕಂಡುಬರುತ್ತೆ. ಕೊರತೆ ಲಕ್ಷಣಗಳು ಹಳೆಯ ಎಲೆಗಳಿಂದ ಶುರುವಾಗಿ ಹೊಸ ಎಲೆಗಳವರೆಗೆ ವಿಸ್ತರಿಸ್ತಾ ಹೋಗ್ತವೆ. ಸೊ ಇದರ ಕೊರತೆಯನ್ನು ನೀಗಿಸ್ಲಿಕ್ಕೆ ಮಣ್ಣಿಗೆ ಸೋಡಿಯಂ ಮಾಲಿಬ್ಡೇಟ್ ರಾಸಾಯನಿಕ ಗೊಬ್ಬರನ ಎಕರೆಗೆ 200 ಗ್ರಾಮ್ನಂತೆ ಸೇರಿಸೋದು ಅಥವಾ 0.05-0.1 ಸೋಡಿಯಂ ಮಾಲಿಬ್ಡೇಟ್ನ ಸಿಂಪರಣೆ ಮಾಡುವಂಥದ್ದು. ಸೊ ಇವು ಬಹಳ ಪ್ರಮುಖವಾದಂಥ ಲಘು ಪೋಷಕಾಂಶಗಳು, ಅದರ ಕೊರತೆ ಲಕ್ಷಣ ಮತ್ತು ಅದರ ನಿವಾರಣೆ ಮಾಡುವಂಥ ಕ್ರಮಗಳು. ಮೇಡಮ್ ಅವರೇ, ಈಗ ಸಾಕಷ್ಟು ರೈತರು ಬೆಳೆಗಳು ಬೆಳೀತಿರ್ತಾರೆ, ಈ ಸಸ್ಯ ಪೋಷಕಾಂಶಗಳು ಹಾಗೂ ಅವುಗಳ ಕೊರತೆ ಲಕ್ಷಣಗಳ ಬಗ್ಗೆ ಇನ್ನು ಏನಾದರೂ ಅವ್ರಿಗೆ ಸಂದೇಹ ಅನುಮಾನ ಸಮಸ್ಯೆಗಳು ಬಂದಾಗ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಅಂತೀರಿ? ಎಲ್ಲ ಈ ರೀತಿ ಕೊರತೆ ಲಕ್ಷಣಗಳು ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಏನು ಅಂದರೆ ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡದೇ ಇರುವಂಥದ್ದು. ಸೊ ನಾನು ಹೇಳೋದಿಷ್ಟೇ, ಎಲ್ಲರೂ ಕಡ್ಡಾಯವಾಗಿ ಪ್ರತಿ ವರ್ಷ ನಿಮ್ಮ ಮಣ್ಣಿಗೆ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರನೋ ಕಾಂಪೋಸ್ಟು ಎರೆಹುಳು ಗೊಬ್ಬರ ಅಥವಾ ಹಸರೆಲೆ ಗೊಬ್ಬರ ಯಾವುದೋ ಒಂದು ರೀತಿಯಲ್ಲಿ ಸಾವಯವದ ಅಂಶನ ನಿಮ್ಮ ಮಣ್ಣಿಗೆ ಸೇರಿಸ್ಬೇಕು. ಅದ್ರ ಜೊತೆಯಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಶಿಫಾರಸ್ಸಿಗೆ ತಕ್ಕಂತೆ ಆ ಬೆಳೆಗೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಕೊಡ್ತಕ್ಕಂಥ ಕೆಲಸ ರೈತ ಬಾಂಧವರು ಅಳವಡಿಸ್ಕೊಳ್ಬೇಕು. ಈಗೆಲ್ಲರೂ ಬರೀ ಯೂರಿಯಾ DAP ಕೊಟ್ಬಿಟ್ಟು ಬೇರೆಲ್ಲಾನು ಮರ್ತುಬಿಟ್ಟು ಸುಮ್ಮನೆ ಆಗಿಬಿಟ್ಟಿರ್ತಾರೆ. ಆ ತಪ್ಪನ್ನ ಮಾಡಬಾರ್ದು. ಆ ಇದೊಂದು ಮುನ್ನೆಚ್ಚರಿಕೆ ಕ್ರಮನ ತಗೊಂಡ್ರೆ ಎಲ್ಲ ರೀತಿ ಸಮಸ್ಯೆಗಳಿಂದ ಹೊರಬರ್ಬೋದು. ಸೊ ನಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬೂರು ಫಾರಂಗೆ ಬಂದು ಭೇಟಿಯಾಗ್ಬೋದು. ಇಲ್ಲಾಂದರೆ ನನ್ನ ಮೊಬೈಲ್ ಸಂಖ್ಯೆ 9110827049 ಅಲ್ಲಿ ಸಂಪರ್ಕ ಮಾಡಬಹುದು. ಸಂತೋಷ ಮೇಡಮ್, ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ತಮ್ಮ ಬೆಳೆಗಳಲ್ಲಿ ಸಸ್ಯ ಪೋಷಕಾಂಶಗಳು ಹಾಗೂ ಅವುಗಳ ಕೊರತೆಯ ಲಕ್ಷಣಗಳ ಬಗ್ಗೆ ಸಾಕಷ್ಟು ವಿವರವಾದಂಥ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಂಡು ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಗಮನ ಹರಿಸಲಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ತಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ